ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಬಿ ಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ, ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದಿನ್ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ ಶೇಕಡ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಶುದ್ಧ ಬೆಲ್ಲ ತಯಾರಿಕೆ ಈ ಕುರಿತು ಹೊಸನಗರ ತಾಲೂಕು ಬೆಟ್ಟಮಲ್ಲಪ್ಪದ ಮಂಜುನಾಥ್ ಹೆಗ್ಗಡೆ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಬೆಲ್ಲ ತಯಾರಿಕಾ ಉದ್ಯಮವನ್ನು ಕೈಗೊಂಡಿರುವಂತಹ ಹೊಸನಗರ ತಾಲೂಕು ಬಟ್ಟೆಮಲ್ಲಪ್ಪದ ಶ್ರೀಯುತ ಮಂಜುನಾಥ್ ಹೆಗ್ಡೆ ಅವರನ್ನ ಇವತ್ತು ಮಾತಾಡಿಸೋಣ. ನಮಸ್ಕಾರ ಹೆಗ್ಡೆ ಅವರೇ. ನಮಸ್ಕಾರ. ನಮಸ್ಕಾರ ಹೆಗ್ಡೆ ಅವರೇ. ಈಗ ಈ ಬೆಲ್ಲ ತಯಾರಿಕಾ ಘಟಕವನ್ನು ನೀವು ಪ್ರಾರಂಭ ಮಾಡಿದಿರಲ್ಲ, ಇದು ಎಷ್ಟು ವರ್ಷ ಆಯಿತು, ಎಷ್ಟು ಸಮಯ ಆಯಿತು? ಈಗ ನೀವೇ ಏನಾದ್ರು ಕಬ್ಬು ಬೆಳೆದು ಈ ತರ ಶುರು ಮಾಡಿದ್ರೆ ಹೇಗೆ? ಅದು ಏನಾಗಿದೆ ಅಂದ್ರೆ, ನನಗೆ ಸಾಮಾನ್ಯ ನನ್ನ ಬುಡದ ಪ್ರಾಯದಿಂದ 20 ವರ್ಷದಿಂದನೂ ನನಗೆ ಕಬ್ಬಿನ ಮೇಲೆ ಬಹಳ ಒಂಥರ ಮೋಹ ಅಂದ್ರೆ ಬೆಲ್ಲದ ಖುಷಿ ಅದು. ಹಾಗಾಗಿ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ, ಇದಕ್ಕೆ ಈ ಬೆಲ್ಲ ಮಾಡೋದಕ್ಕೆ ಮಲ್ಲ ಹಣ್ಣಲ್ಲಿ ನಾವು ಪ್ರಾರಂಭ ಮಾಡಿದ್ರೆ ಬಹುಶಃ ಇದನ್ನು ಸ್ವಲ್ಪ ಡೆವಲಪ್ ಮಾಡಬಹುದು. ನಮಗೂ ಏನಾಗಿದೆ, ಸ್ವಲ್ಪ ತರಿ ಜಾಸ್ತಿ ಇದೆ, 4-5 ಎಕರೆ ಇದೆ. ಹಾಗಾಗಿ ಯೋಚನೆ ಮಾಡಿ, ನನ್ನ ಗದ್ದೆಗಳಲ್ಲಿ ನಾನು ಭತ್ತವನ್ನು ಬಿಟ್ಟು ಕಬ್ಬನ್ನೇ ಮಾಡ್ತಾ ಬಂದೆ ಸಾಮಾನ್ಯ 25-30 ವರ್ಷದಿಂದನು. ಅವಾಗ ಏನು ಮಾಡಿದೆ, ನನಗೆ ಇಷ್ಟು ಮಾಡಿದ ಮೇಲೆ ನನಗೆ ಮನೆಯಲ್ಲೇ ಬೆಲ್ಲ ಮಾಡುವಂಥ ವ್ಯವಸ್ಥೆ ಬೇಕಲ್ಲ, ಅದನ್ನು ಹೊರಗಡೆ ಟ್ರಾನ್ಸ್ಪೋರ್ಟಿಂಗ್ ಮಾಡಿದರೆ ಸಿಕ್ಕಾಪಟ್ಟೆ ಲಾಸು, ಸ್ಟ್ರೈನ್ ಆಗುತ್ತೆ ಅಂತೇಳಿ ಮನೆಯಲ್ಲೇ ಯೋಚನೆ ಮಾಡಿ. ಅವಾಗ ಭಾಳ ಹಿಂದಿತ್ತು ನಮ್ಮಲ್ಲಿ, ಹೇಗಿತ್ತು ಅಂದರೆ ಕೋಣನ ಗಾಣ ಇಟ್ಟುಕೊಂಡು ಆ ಕೋಣನ ಗಾಣದಿಂದ ಹಾಲನ್ನು ತೀರಿಸಿ ಮಾಡಿ ಕುಂಟೆ ಒಲೆಯಲ್ಲಿ ಬೆಲ್ಲ ಮಾಡುವಂಥದ್ದು ಇದರಲ್ಲೇ ಮಾಡಿದ್ವಿ ನಾವು 3-4 ವರ್ಷ. ಈಗ ಸುಮಾರು 25 ವರ್ಷದ ಹಿಂದಿಂದ ನೀವು ಹೇಳೋದಾದ್ರೆ ಅವಾಗೆಲ್ಲ ಇದೇ ಕ್ರಮನೇ ಇದ್ದಿದ್ದು, ಮತ್ತೆ ಕಬ್ಬು ಬಹಳ ಬೆಳೀತಿದ್ರು ಅವಾಗ. ಈಗಿನಷ್ಟು ಸಮಸ್ಯೆ ಎಲ್ಲ ಹೇಳ್ತಿರ್ಲಿಲ್ಲ, ನೀರಿನ ಸಮಸ್ಯೆ ಮತ್ತೆ ಕಾಟ ಅಂತೆಲ್ಲ ಏನೇ ಹೇಳ್ತಿದ್ರ, ಅದು ಮನೆಗೆ ಬೇಕಾಗಿರೋ ವಸ್ತು ಬೆಲ್ಲ, ಹಾಗಾಗಿ ನಾವು ಬೆಳ್ಕೋತೀವಿ ಬೆಲ್ಲ ಮಾಡ್ಕೋತೀವಿ ಅಂತನೋ ಕ್ರಮ ಇತ್ತು ಹಿಂದೆ. ಆದ್ರೆ ಇತ್ತೀಚೆಗೆ ಬಿಟ್ಟು ಹೋಗಿದೆ ಅಷ್ಟೇ ಅದು. ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಇವತ್ತೊಂದು ಕಮರ್ಷಿಯಲ್ ಇದಕ್ಕೆ ಹೋಗ್ಬಿಟ್ಟಿದೆ. ಅನಿವಾರ್ಯವಾಗಿ ನಾವು ಗದ್ದೆಲಿ ಏನ್ ಮಾಡಬೇಕು, ಭತ್ತ ಬೆಳೆದ್ರೆ ವರ್ಕೌಟ್ ಆಗೋದಿಲ್ಲ, ಆಗ ಮತ್ತೇನು ಬೇರೆ ಬೆಳೆ ಮಾಡಬೇಕು, ಅದಕ್ಕೊಂದು ಪರ್ಯಾಯವಾಗಿ ಕಬ್ಬು. ಅದನ್ನ ನಾನು ಕಂಡಿಡ್ಕೊಂಡೆ. ಹಂಗೆ ಕಂಡಿಡ್ಕೊಂಡು ಆ ಕಬ್ಬು ಬೆಳೆದ ಮೇಲೆ ಕಬ್ಬಿಗೆ ಸರಿಯಾದ ಒಂದು ಮಾರ್ಕೆಟ್ ಅನ್ನು ಮಾಡಬೇಕಲ್ಲ, ಅದಕ್ಕೊಂದು ಸರಿಯಾದ ವ್ಯವಸ್ಥೆಯಲ್ಲಿ ಬೆಲ್ಲ ಮಾಡಬೇಕು ಅನ್ನೋ ಒಂದು ತಲೆ ಒಳಗೆ ಬಂದು, ಅದಕ್ಕೆ ಒಂದೇ ಹೊರಗಡೆ ಎಲ್ಲ ಯೋಚನೆ ಮಾಡಿ ಮಾಡಿ ಆ ಕೋಣನ ಗಾಣದ ಬದಲು ಮೆಷಿನ್ ಅನ್ನು ಯೂಸ್ ಮಾಡಿದೆ. ಮೆಷಿನಿಂದ ಕಬ್ಬನ್ನು ಅರಿಯುವಂತ ಕೆಲಸ. ಆ ಕಬ್ಬನ್ನು ಅರಿದ ಮೇಲೆ ಅದ್ರ ಬರುವಂತ ಹಾಲು ಇದೆಯಲ್ಲ, ಆ ಹಾಲನ್ನು ನಾನು ನಿಲ್ಲಿ ಮಾಡಬೇಕು, ಮತ್ತೆ ವಾಪಸ್ ಕುಂಟೆಯಲ್ಲೇ ಬೇಯಿಸಬೇಕು, ಅದಕ್ಕೆ ಕಾಡಿನ ಮೊರೆ ನಾವು ಹೋಗಬೇಕು. ಅದನ್ನು ತಪ್ಪಿಸೋದಕ್ಕಾಗಿ ನಾನೇನು ಮಾಡಿದೆ, ಹೊರಗಡೆ ಎಲ್ಲ ನೋಡಿ ವಸ್ತ್ರದ ಒಲೆಯನ್ನು ಮಾಡುವಂಥ ಮೆಥಡಿಗೆ ಬಂದೆ. ಸಿಪ್ಪೆಯಿಂದನೇ ಹಾಲನ್ನು ಕಾಯಿಸಿ ಬೆಲ್ಲ ಮಾಡುವಂಥದ್ದು, ಅದರಲ್ಲಿ ಪಾಸ್ ಆದ ಈಗ. ಅದರಿಂದ ಎರಡು ಕೆಲಸ ಅಂದರೆ, ಒಂದು ಕಾಡಿನ ರಕ್ಷಣೆ ಆಗುತ್ತೆ, ಎರಡನೇದು ನಾವು ಮಾಡುವಂಥ ಬೆಲ್ಲ ಒಳ್ಳೆ ಕ್ವಾಲಿಟಿಗೆ ಬರುತ್ತೆ. ಅದು ಯಾಕೆಂದ್ರೆ ಇವತ್ತು ಅಸ್ತ್ರದ ಬಲೆ ಅಂದ್ರೆ ನಾವು ಬೇಕಾದಾಗ ಬಿಟ್ಕೊಬಹುದು, ಬೆಳೆದ ನಿಲ್ಲಿಸಬಹುದು, ಕಂಟ್ರೋಲಿಂಗ್ ಇರ್ತದೆ ನಮ್ಮ ಹಾಲಕ್ಕೆ ಬೇಯಿಸೋದ್ರಲ್ಲಿ. ಹಾಗಾಗಿ ನಮ್ಮ ಬೆಲ್ಲಕ್ಕೆ ಒಂದು ಮಾರ್ಕೆಟ್ ಕಂಡಿಡ್ಕೊಂಡೆ, ಹಾಗ ನನ್ನ ಫ್ಯಾಕ್ಟರಿ ಡೆವಲಪ್ ಆಗ್ತಾ ಬಂತು. ಈ ಅಸ್ತ್ರ ಬೆಲೆಗೆ ಇಂಧನ ಏನ್ ಬಳಸ್ತೀರಿ ಈಗ? ಮತ್ತೆ ನೀವು ಸೌದೆ ಹಾಕಲ್ಲ ಅದಕ್ಕೆ? ಕಬ್ಬಿನ ಸಿಪ್ಪೆನೆ. ಕಬ್ಬಿನ ಸಿಪ್ಪೆನೆಯ? ಅದ್ರದ್ದು ಕಬ್ಬಿನ ಸಿಪ್ಪೆನೆ ಅದಕ್ಕೆ ಕೆಲಸ ಮಾಡೋದು, ಬೇರೆ ಎಕ್ಸ್ಟ್ರಾ ಏನೂ ಇಲ್ಲ. ಅದು ಆಮೇಲೆ ಹೊರಗಡೆ ಎಲ್ಲ ನೋಡಿದ್ದೀನಿ ನಾನು, ಬೇರೆ ಬೇರೆ ಬೇರೆ ಬೇರೆ ಏನೇನೋ ಹಾಕ್ತಾರಂತೆ. ನಮ್ಮ ಹತ್ರ ಅದ್ರ ಯಾವ ಅಭ್ಯಾಸಗಳು ಇಲ್ಲ. ನಾವೇನು ಸಿಪ್ಪೆಯಲ್ಲಿ ಏನು ಬರುತ್ತೋ ಅದು ಏನಾಗುತ್ತೆ, ಒಂದು 12 ಡಬ್ಬ ಹಾಲಿನ ಸಿಪ್ಪೆ 12 ಡಬ್ಬ ಹಾಲನ್ನು ಬೇಯಿಸುತ್ತೆ, ಸಾಕಾಗತ್ತೆ ಕರೆಕ್ಟ್ ಆಗಿ. ಅದನ್ನ ಮಾಡ್ತಿರೋದು ನಾನು, ಅದು ಅಲ್ಲಿಂದಲ್ಲಿಗೆ ಬರಬೇಕದು. ಆ ತರದ ಟೆಕ್ನಿಕಲ್ ನಾನು ಒಲೆ ಮಾಡಿರೋದು. ಅಂದ್ರೆ ನೀವು ಬೆಲ್ಲ ಬೇಯಿಸಬೇಕಾದ್ರೆ ಅದಕ್ಕೆ ಯೂನಿಫಾರ್ಮ್ ಹೀಟ್, ಒಂದೇ ತರದ ಶಾಖ? ಹೌದೌದು. ಈಗ ಆದ್ರೆ ಬೆಲ್ಲ ಕಬ್ಬಿನಲ್ಲಿ ಏನಾದ್ರೆ ಸ್ಟಾರ್ಟಿಂಗ್ ಪೊಸಿಷನ್ ಅಲ್ಲಿ ನಾವ್ ಎಷ್ಟು ಹೀಟ್ ಕೊಡಬೇಕು ಆ ಹೀಟ್ ಕೊಡ್ಲೇಬೇಕದು. ಆಮೇಲೆ ಅದನ್ನ ಸ್ಲೋ ಮಾಡ್ತಾ ಬರಬೇಕು, ಲಾಸ್ಟ್ ಟೈಮಲ್ಲಿ ಕಂಪ್ಲೀಟ್ ಸ್ಲೋ ಆಗಿರಬೇಕು. ಹಾಗಿದ್ದಾಗ ಮಾತ್ರ ಏನಾಗುತ್ತೆ, ಬೆಲ್ಲ ಕ್ವಾಲಿಟಿ ಬರುತ್ತೆ. ಆಮೇಲೆ ಇನ್ನೊಂದು ಅಂದ್ರೆ ನನಗೆ ಅದನ್ನು ಕಂಡಿಟ್ಕೊಂಡಿದ್ದೀನಿ, 1 ನಿಮಿಷ ಅಂದ್ರೆ 3 ನಿಮಿಷಕ್ಕೆ 1 ಡಬ್ಬ ಹಾಲು ಬೆಲ್ಲ ಆಗಬೇಕು. 3 ನಿಮಿಷಕ್ಕೆ 1 ಡಬ್ಬ ಹಾಲು ಬೆಲ್ಲ ಆಗುತ್ತೆ, ಆಗತ್ತೆ ನಮ್ಮಲ್ಲಿ. ಹಾಗಾದಾಗ ಮಾತ್ರ ನಮ್ಗೆ ಸಿಪ್ಪೆಯನ್ನು ಮೇಂಟೈನ್ ಮಾಡಬಹುದು. ಹೌದಲ್ರಿ? ಮತ್ತೆ ಹಾಗಾದ್ರೆ ಈಗ ಹಿಂದೆಲ್ಲ ಅಷ್ಟೆಲ್ಲ ಯಾಕೆ ಅದನ್ನ ಆಲೆ ಕುಂಟೆ ಅಂತೆಲ್ಲ ಕಡಿದು ಮರ ಎಲ್ಲ ಕಡಿದು ಎಷ್ಟೊಂದು ಸ್ಟಾಕ್ ಮಾಡೆಲ್ಲ ಸುಡ್ತಿದ್ರಲ್ವಾ? ಅಂದ್ರೆ ಅವಾಗ ಏನಾಗಿತ್ತು ಸರ್, ಇನ್ನೊಂದು, ಅವಾಗ ಕಬ್ಬು ಬೆಳೀತಿದ್ರು ನಮ್ಮ ಹಿನ್ನವರೆಲ್ಲ, ಅವರು ಆಲೆ ಮನೆ ಮಜಕ್ಕಾಗಿ ಬೆಳೀತಿದ್ರು. ಕಬ್ಬಿನಿಂದ ಏನಾದ್ರೂ ದುಡಿಮೆ ಮಾಡಬೇಕು ಬೆಳೆದಂತ ಯಾರು ಮಾಡ್ತಿರ್ಲಿಲ್ಲ. ಆಲೆ ಮನೆ ಮಾಡೋದು ಯಾಕಂದ್ರೆ 4 ಜನ ಖುಷಿಯಾಗಿ ಕೂತ್ಕೊಂಡು ಹಾಲು ಕುಡಿಯೋದು ಹಬ್ಬ. ಹಬ್ಬ ಆಲೆ ಮನೆ ಹಬ್ಬ ಅಂತಾರೆ. ಈಗ ಹೌದಲ್ಲ, ಅದು ಮಾಡಿದ್ರೆ ಈಗ ಯಾವನಂತರೂ ಜೀವನ ಮಾಡಕ್ ಆಗೋದೇ ಇಲ್ಲ. ಈಗ ಕಬ್ಬು ಮಾಡಿದ್ರೆ 10 ತುಂಡು ಕಬ್ಬನ್ನಾದ್ರೂ ಅವ್ನು ಕೊಟ್ಟು ಜೀವನ ಮಾಡ್ಬೇಕು. ಅದರಲ್ಲಿ ಆ ಪರಿಸ್ಥಿತಿ ಬಂದ ನಾವು ಈ ವ್ಯವಸ್ಥೆ ತರಲೇಬೇಕಲ್ಲ. ಹಾಗಾಗಿ ನಾನು ಅದನ್ನ ಇದು ಮಾಡಿದ್ದು. ಈಗ ಹಾಲು ಅರಿಯೋದಕ್ಕೆ ನೀವು ಮಿಷನ್ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ವಿದ್ಯುತ್ ಶಕ್ತಿನೋ ಡೀಸೆಲೋ ಏನ್ ಮೋಟರ್ ಹೇಗೆ ಮಾಡ್ಕೊಂಡಿದ್ರಿ? ಅದನ್ನ ವಿದ್ಯುತ್ ಇದ್ದಾಗ ವಿದ್ಯುತ್ ಶಕ್ತಿ ಬಳಸ್ತೇನೆ, ಅದ್ರಲ್ಲಿ ಜನರೇಟರ್ ಯೂಸ್ ಮಾಡ್ತೇನೆ. ನಮ್ದು ಒಂದು ಜನರೇಟರ್ ಇದೆ, ಅದು 25 HP ಮೋಟರ್ ಹಸು ಶಕ್ತಿ ಗಾಣ ನಮ್ದು. ಅದಕ್ಕೆ ಹೆಚ್ಚು ಕಡಿಮೆ 1 ಗಂಟೆಗೆ ನಮಗೆ ಸಾಮಾನ್ಯವಾಗಿ ನಮ್ಮಲ್ಲಿ ನಾವು ಹೇಳೋದಾದ್ರೆ 800 ಡಬ್ಬ ಹಾಲು ನಮಗೆ 1 ಗಂಟೆಗೆ ಸಿಗಬೇಕು. ಅಂದ್ರೆ ಒಂದು ನಾವು ಟೋಟಲಿ ನಮಗೆ 1 ದಿವಸಕ್ಕೆ 20 ಟನ್ ಕಬ್ಬಿನ ಹಾಲನ್ನ ನಾವು ಮಾಡಲೇಬೇಕು. ನಾವು 20 ಟನ್ ಕಬ್ಬಿನ ಹಾಲು ಮಾಡಬೇಕು. ಅಷ್ಟು ಮಾಡಿದ್ರೆ ನಮ್ಗೆ ಲೇಬರ್ಗೆ ವರ್ಕೌಟ್ ಆಗುತ್ತೆ, ಆಮೇಲೆ ಬೆಲ್ಲ ಒಳ್ಳೆ ಕ್ವಾಲಿಟಿ ಬರುತ್ತೆ. ಈಗ ಹೌದು, 20 ಟನ್ ನೀವು ಅರಿಬೇಕಲ್ಲ, ಅದಕ್ಕೆ ಅಷ್ಟು ಕಬ್ಬು ವ್ಯವಸ್ಥೆ ಆಗ್ಬೇಕಲ್ಲ. ಈ ಕಡೆ ಸುತ್ತಮುತ್ತ ಎಲ್ಲ ಬೆಳೆದಿರೋರು ಇಲ್ಲೇ ತರ್ತಾರೆ ಹೇಗೆ? ಹೌದು, ನಮ್ಗೆ ಅದೇನಾಗಿದೆ, ಅದೇ ಒಂದು ಪ್ಲಸ್ ಪಾಯಿಂಟ್. ಯಾವುದೇ ಒಂದು ಉದ್ಯೋಗ ನಡಿಬೇಕಿದ್ರೆ ಅದಕ್ಕೆ ಮಟೀರಿಯಲ್ ಸಿಕ್ಕಿದ್ರೆ ಮಾತ್ರ ಸಾಧ್ಯ, ಇಲ್ಲದೇ ಆಗೋದಿಲ್ಲ. ರಾ ಮಟೀರಿಯಲ್ ಇರ್ಬೇಕಲ್ಲ. ನಾನು ಅದನ್ನ ನಿಜವಾಗ್ಲೂ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ನನಗೆ 4 ತಾಲೂಕಿಂದ ಬರುತ್ತೆ. ನಮ್ದು ಹೊಸನಗರ ತಾಲೂಕು ಆದ್ರೂ ಪಕ್ಕದ ಸಾಗರ, ಶಿಕಾರಿಪುರ ಪ್ಲಸ್ ತೀರ್ಥಹಳ್ಳಿ, ಇದು 4 ತಾಲೂಕುಗಳ ಕಬ್ಬುಗಳು ನಮ್ಮಲ್ಲಿ ಬಂದು ಅರಿಸ್ಕೊಂಡು ಬೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅವರು ತೂಕ ಮಾಡಿ ಅವರು ನಿಮಗೆ ಕೊಟ್ಟು ಹೋಗ್ತಾರ ಹೇಗೆ? ಇಲ್ಲ, ಅದು ಸಾಮಾಜಿಕ ನಾವು ಹಳೆ ಪದ್ಧತಿಲೆ ಮಾಡಿದ್ವಿ. ಅವರ ಕಬ್ಬನ್ನ ನಾವು ಹಾಲು ಮಾಡಿ ಬೆಲ್ಲ ಮಾಡಿ ಅವರು ತಗೊಂಡು ಹೋಗ್ತಾರೆ. ಈಗ ಅಂದಾಜ್ ಬೇಕಲ್ಲ, ಇಷ್ಟು ಕಬ್ಬು ಕೊಟ್ಟಿದ್ದಕ್ಕೆ ಇಷ್ಟು ಬೆಲ್ಲ ಬೇಕು ಅಂತ? ಅಲ್ಲ, ಅವರೇ ಇರ್ತಾರೆ. ಅವ್ರ ಕಬ್ಬಿಗೆ ಬಂದಾಗ ಅವ್ರು ಇದ್ದು ಬಿಟ್ಟು ಅವ್ರ ಹಾಲನ್ನು ಅವರೇ ಮಾಡ್ಕೊಂಡು ನಾವು ಬೆಲ್ಲ ನಾವು ಮಾಡ್ಕೊಡ್ತೀವಿ, ತಗೊಂಡು ಹೋಗ್ತಾರೆ. ಅವರೇ ನಿಂತು ಬೆಲ್ಲ ಮಾಡ್ಕೊಂಡು ತಗೊಂಡು ಹೋಗ್ತಾರೆ? ಹೌದೌದು. ನಮ್ಗೆ ಇದರಲ್ಲಿ ನಮ್ಮದು ಅಂತ ಹೇಳೋದೇನು ಇಲ್ಲ. ಅವರ ಕಬ್ಬನ್ನು ನಮ್ಮ ಜವಾಬ್ದಾರಿಯಿಂದ ಬೆಲ್ಲ ಮಾಡಿ ಅವ್ರಿಗೆ ಕೊಡೋದು. 1 ಕೆಜಿ ಬೆಲ್ಲಕ್ಕೆ ಎಷ್ಟು ಅಥವಾ 1 ಟನ್ ಬೆಲ್ಲಕ್ಕೆ ಎಷ್ಟು ಅಂತ ನೀವು ಹೇಗೆ ನಿಗದಿ ಮಾಡಿದ್ರೆ, ಹೇಗೆ ಮಾಡ್ತೀರಾ ಅದಕ್ಕೆ? ನಾವು ಏನಂದ್ರೆ 1 ಡಬ್ಬ ಹಾಲಿಗಿಂತ ಎಷ್ಟು ಮಾಡ್ತೀವಿ, 1 ಡಬ್ಬ ಹಾಲಿಗೆ ನಮ್ಮ ಚಾರ್ಜ್ 25-30 ರೂಪಾಯಿ ಆಗುತ್ತೆ. 1 ಡಬ್ಬ ಹಾಲನ್ನು ನಾವು ಬೆಲ್ಲ ಮಾಡಿ ಕೊಟ್ರೆ ಅದು ಆ ಲೆಕ್ಕದಲ್ಲಿ ಅವ್ರು ಮಾಡ್ಸ್ಕೊಂಡು ಹೋಗ್ತಾರೆ. ಅದು ಹೊರಗಡೆ ಎಲ್ಲ ಮಾಡೋಕ್ಕಿಂತ ನಮ್ಮಲ್ಲಿ ಅವ್ರಿಗೆ ಈಸಿ, ಆ ದೃಷ್ಟಿಯಿಂದ ಜನ ಬರ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಏನಾಗಿದೆ ಅಂದ್ರೆ, ಉದಾಹರಣೆಗೆ ಒಬ್ಬನು 10 ಟನ್ ಬೆಳ್ಕೊಂಬಂದ್ರೆ ತಗೊಂಬಂದ್ರೆ ಅವನಿಗೆ ಒಂದು ಮಧ್ಯಾಹ್ನದ ಕೆಲಸ ಅಷ್ಟೇ. 10 ಟನ್ ಬೆಳಗ್ಗೆ ಬರ್ತಾನೆ, ಹಾಲು ಮಾಡ್ಕೊಂತಾನೆ, 12-1 ಗಂಟೆಗೆ ಬೆಲ್ಲ ಮಾಡ್ಕೊಂಡು ಹೋಗ್ತಾನೆ. ಅಷ್ಟು ಸುಲಭದಲ್ಲಿ ಎಲ್ಲೂ ಆಗೋದಿಲ್ಲ. ಆ ಸುಲಭವನ್ನು ಕಂಡಿಟ್ಕೊಂಡು ಜನ ನಮಗೆ 50 ಕಿಲೋಮೀಟರ್ ಆಗಲಿ 75 ಕಿಲೋಮೀಟರ್ ಆಗಲಿ ಬರ್ತಾರೆ. ಅವ್ರು ಕಾರಣ ಇಷ್ಟೇ. ಇಲ್ಲಿ ನಾವು ಏನಾದ್ರು ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿದ್ರೆ ಮಾತ್ರ ಅವ್ರಿಗೆ ತೊಂದರೆ ಆಗುತ್ತೆ. ಅವ್ರಿಗೆ ಹಾಗಾಗಿ ಆ ವ್ಯವಸ್ಥೆಯಲ್ಲಿ ನಾವೇನು ತೊಂದರೆ ಮಾಡದೆ ಅವರ ಬೆಲ್ಲ ಕಬ್ಬನ್ನು, ಅವ್ರ ಕಬ್ಬು ಏನಿದೆಯೋ ಆ ಕಬ್ಬು ಒಳ್ಳೆ ಕಬ್ಬು ಒಳ್ಳೆ ಕ್ವಾಲಿಟಿ ಬರುತ್ತೆ. ಸ್ವಲ್ಪ ಮೊದಲು ಕಬ್ಬಿನ ವ್ಯತ್ಯಾಸ ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಬೆಲ್ಲದ್ದು ಅಷ್ಟೇ, ನಾವು ಒಳ್ಳೆ ಕ್ವಾಲಿಟಿ ಬೆಲ್ಲ. ನಮ್ದು ಒಂದು ಮಾರ್ಕೆಟ್ ಇದೆ, ಮಾರ್ಕೆಟ್ ಅಂದ್ರೆ ನಾವು ಬೆಲ್ಲವನ್ನು ಅಷ್ಟೇ, ನಮ್ಮ ಕಬ್ಬಿನ ಕಸ್ಟಮರ್ಸ್ ಹೇಗಿರ್ತಾರೋ ನಮ್ಮ ಬೆಲ್ಲವನ್ನು ತಗೊಂಡೋಗೋ ಜನನು ಇರ್ತಾರೆ. ನಾವು ಬಹಳ ಪಾಯಿಂಟ್ ಅದು. ನಮ್ಮ ಬೆಲ್ಲಕ್ಕೆ ಕನಿಷ್ಠ ಒಂದು ಬೇಡಿಕೆ ಅಂದ್ರೆ ಇಡೀ ಒಂದು 5-6 ಜಿಲ್ಲೆಗಳಲ್ಲಿದೆ, ಎಲ್ಲ ನಮ್ಮ ಬೆಲ್ಲ ಕೇಳಿ ತಗೊಂಡೋಗುವಂಥದ್ದು. ಏನಾದ್ರೂ ವಿಶೇಷತೆ? ವಿಶೇಷತೆ ಅಂದ್ರೆ ನಮ್ದು ಒಂದು ಸಾವಯವ ಬೆಲ್ಲ. ನಾವು ಯಾವುದೇ ಒಂದು ರಾಸಾಯನಿಕ ವಸ್ತುಗಳನ್ನು ಹಾಲಿಗೆ ಹಾಕಿ ಬೆಲ್ಲ ಮಾಡೋದಿಲ್ಲ. ಒಂದು ಎರಡನೇದಾಗಿ ಏನು ಕೇಳಿದ್ರೆ, ನಮ್ಮ ಬೆಲ್ಲಕ್ಕೆ ನಾವು 1 ವರ್ಷದ ಗ್ಯಾರಂಟಿಯನ್ನು ಕೊಡ್ತೀವಿ. ಈ ವರ್ಷ ಮೇದವರು ಏಪ್ರಿಲ್ ತಿಂಗಳಲ್ಲಿ ಬೆಲ್ಲ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ಏಪ್ರಿಲ್ ತಿಂಗಳವರೆಗೂ ನಮ್ಮ ಬೆಲ್ಲ ಹಾಳಾಗಬಾರ್ದು. ಒಮ್ಮೆ ಅದು ಫೇಲ್ಡ್ ಆದ್ರೆ ನಮ್ಗೆ ವಾಪಸ್ ರಿಟರ್ನ್ ಮಾಡ್ಕೊಂಡು ಹೊಸ ತಗೊಂಡು ಹೋಗ್ತಾರ. ಅಷ್ಟು ಗ್ಯಾರಂಟಿ ಕೊಡ್ತೀರಾ ನೀವು? ಅಷ್ಟು ಗ್ಯಾರಂಟಿ ನಮ್ಮ ಹತ್ರ ಇದೆ. ಹಾಗಾಗಿ ನಮ್ಮಲ್ಲಿ ಬೆಲ್ಲ ಹೋಗೋದು. ನಾವು ಇಷ್ಟು ಬೆಲ್ಲ ಮಾಡ್ತೀವಲ್ಲ, ಯಾರು ಪಾರ್ಟಿಗಳು ಅಷ್ಟೇ, ಅವ್ರ ಮನೆಗೆ ಏನ್ ಬೇಕೋ ಅಷ್ಟು ತಗೊಂಡು ಹೋಗ್ತಾರೆ, ಉಳಿಕಿದ್ದನ್ನು ಅವ್ರಿಲ್ಲೇ ನನಗೆ ಸೇಲ್ ಮಾಡಿ ಹೋಗ್ತಾರೆ. ಹಂಗಂತ ಅದ್ರಲ್ಲಿ ವ್ಯವಹಾರ ನಮ್ದ್ರ ಕಮಿಷನ್ ಇಲ್ಲ. ನಾವು ಅದ್ರ ಏನ್ ಮಾಡ್ತೀವಿ ಅಂದ್ರೆ ಜನಕ್ಕೆಲ್ಲ ಗೊತ್ತಾಗತ್ತೆ ಅವ್ರ ಬೆಲ್ಲ ಎಷ್ಟು ತಗೊಂತಾರೆ, ನಮ್ಗೆ ಎಷ್ಟು ಕೊಡ್ತಾರೆ ಅದು ಗೊತ್ತಿದೆ ಅವರಿಗೆ. ಹಾಗಾಗಿ ನಮ್ಮ ಬೆಲ್ಲಕ್ಕೆ ಅವ್ರ ರೇಟ್ ಬಗ್ಗೆ ಕೇಳೋದೂ ಇಲ್ಲ. ಪಾರ್ಟಿಗಳು ಅಷ್ಟೆ, ಇಲ್ಲೊಂದು ರೇಟ್ ನಮಗೆ ಸಿಕ್ಕತ್ತೆ, ಹೊರಗಡೆಗಿಂತ ನಮ್ಗೆ 50 ರೂಪಾಯಿ ಜಾಸ್ತಿ ಸಿಕ್ಕತ್ತೆ ಇಲ್ಲಿ, ಹಾಗೆ ಕೊಡ್ತಾರೆ ಅವರು. ತಗೊಂಡೋಗೋರು ಹೆಂಗೆ ಹೊರಗಿಂತ ನಮ್ಗೆ ಇಲ್ಲಿ 50 ರೂಪಾಯಿ ಜಾಸ್ತಿ ಕೊಟ್ಟರು ಒಳ್ಳೆ ಬೆಲೆ ಸಿಕ್ಕತ್ತೆ. ಈ ದೃಷ್ಟಿಯಿಂದ ಅವರು ತಗೊಂಡೋಗೋರು ಅಷ್ಟೆ, ಇಲ್ಲಿ ಬೆಲ್ಲ ಮಾಡೋರು ಅಷ್ಟೆ. ಈಗ ಒಂದ್ ವೇಳೆ ರೈತರು ಈಗ ನಾವು ಬೆಲ್ಲ ಮಾಡಿ ತಗೊಂಡೋಗೋದಿಲ್ಲಪ್ಪ, ಕಬ್ಬು ನೀವೇ ತಗೊಂಡ್ಬಿಡಿ, ನೀವೇ ಬೆಲ್ಲ ಮಾಡ್ಕೊಂಡ್ಬಿಡಿ, ಅದು ಕಬ್ಬು ಅರ್ದು ಅಂತ ಹೇಳಂದ್ರೆ ಆ ತರನು ತಗೋತೀರಾ ನೀವು? ಅಲ್ಲ, ಆ ತರನು ಶುರು ಮಾಡಿದೀವಿ ಈಗ. ಯಾಕಂದ್ರೆ ಅವರಿಗೂ ಏನಾಗಿದೆ, ಲೇಬರ್ ಪ್ರಾಬ್ಲಮ್ ಇರುತ್ತೆ, ಹಾಗಾಗಿ ಅವ್ರಿಗೆ ಕಬ್ಬು ಕಟಿಂಗ್ ಮಾಡೋದು, ಟ್ರಾನ್ಸ್ಪೋರ್ಟಿಂಗ್ ಮಾಡೋದು, ಇಲ್ಲಿ ಬಂದು ಕೆಲಸ ಮಾಡೋದು, ಇವೆಲ್ಲ ರಿಸ್ಕ್ ಆಗುತ್ತೆ ಅಂತ ಅವ್ರು ಏನು ಮಾಡಿದ್ದಾರೆ, ನಮಗೆ ಟನ್ ಲೆಕ್ಕದಲ್ಲಿ ಕಬ್ಬನ್ನು ಕೊಡ್ತಾರೆ ಅವರು. ಆ ಟನ್ ಲೆಕ್ಕದಲ್ಲಿ ನಾವು ಖರೀದಿ ಮಾಡ್ತೀವಿ, ಖರೀದಿ ಮಾಡಿ ಅದನ್ನು ತರಿಸ್ಕೊಂತೀವಿ ಮಾಡ್ತೀವಿ. ಅದರಲ್ಲೂ ಏನಿಲ್ಲ, ಆ ಜಾಗ ಕಡಿಮೆ, ನಾವು ನಮ್ಗೆ ಅದನ್ನು ಸಾಮಾನ್ಯ ಕೊಡೋದಿಲ್ಲ. ಯಾಕಂದ್ರೆ ಇಲ್ಲಿ ಏನಾಗಿದೆ, ಎಲ್ಲ ಕೆಲಸಗಾರರೇ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಯಾರು ಕಾಂಟ್ರಾಕ್ಟ್ ಕೆಲಸ ಮಾಡಿಸಲ್ಲ, ಅವರಿಗೆಲ್ಲ ಆಚೆ ಮನೆಯೆಲ್ಲ ಸೇರ್ಕೊಂಡ್ಬಿಟ್ಟು ಮಾಡ್ತಾರೆ. ಅವರು ಖುಷಿ, ಅವ್ರಿಗೆ ಆಲೆ ಮನೆ ಖುಷಿ. ಹಾಗಾಗಿ ಅವರು ಕಬ್ಬನ್ ಕೊಡೋಕೆ ಒಪ್ಪೋದೇ ಇಲ್ಲ. ಅವರು ಎಲ್ಲಪ್ಪ ಒಂದಿಷ್ಟು ಕಟ್ಕೊಂಡು ಹೋಗಿ ಆರಾಮ್ ಮಾಡ್ಕೊಂಬರ್ತೀನಿ ಹೆಗ್ಡರ್ ಮನೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಹಾಗಾಗಿ ಅವರು ಇನ್ನೇನು ಸ್ವಲ್ಪ ಸ್ಥಿತಿವಂತಿಕೆ ಇದೆ, ನಾನು ಕಬ್ಬನ್ನು ಬೆಳೆದಿದ್ದೀನಿ ನಂಗೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದ ಕೊಡ್ತಾರೆ ಬಿಟ್ರೆ, ಅಂಥವ್ರದ್ದು ನಾವು ಖರೀದಿ ಮಾಡ್ತೀವಿ. ಕಬ್ಬನ್ನ ಖರೀದಿ ಮಾಡಿ ಅದಕ್ಕೆ ಟನ್ ರೇಟ್ ಕೊಟ್ಟು ಇದು ಮಾಡ್ತೀವಿ. ಮತ್ತೆ ಹೆಗ್ಡೆಯವ್ರೆ, ಈಗ ಒಳ್ಳೆ ಬೆಲ್ಲ ಚೆನ್ನಾಗಿ ಬೆಳ್ಳಿಗೆ ಬರಬೇಕು ಮತ್ತೆ ಮೈಸೂರು ಪಾಕ್ ಹಂಗಿರಬೇಕು ಅಂತೇಳಿ ಅನ್ನೋದಾದ್ರೆ ಅದಕ್ಕೆ ಏನೇನೆಲ್ಲ ಬೆರೆಸಿದ್ರೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರಪ್ಪ. ಹೌದು, ಅದು ಎಲ್ಲರೂ ಒಂದು ವಾಡಿಕೆಯಲ್ಲೂ ಹಂಗೆ ಇದೆ. ನಾನು ಅದನ್ನು ಹಾಗೆ ಯೋಚನೆ ಮಾಡಿದ್ದೆ, ಬಹುಶಃ ಈ ಕಲರ್ ಬರ್ಲಿಕ್ಕಿಲ್ಲ, ಇದಕ್ಕೇನಾದರೂ ಮಿಕ್ಸಿಂಗ್ ಮಾಡಬೇಕು ಅಂತ ಜನ ಹೇಳಿದ್ರೆ ನಾನು ಯೋಚನೆ ಮಾಡಿದ್ದೆ. ಅದು ಮೊದಮೊದಲು ನನಗದು ಆಗಿತ್ತು, ಯಾಕಂದ್ರೆ ನನ್ನ ಮನೆ ಈ ಒಲೆಯ ಮೆಥಡ್ ಇದೆಯಲ್ಲ ಹಾಳಾಗಿತ್ತು, ಬೆಲ್ಲ ಈ ಕ್ವಾಲಿಟಿ ಕೊಡೋಕೆ ನಾನು ಆಗ್ತಿರ್ಲಿಲ್ಲ, 10 ವರ್ಷದಿಂದ ಕೊಡೋಕೆ ಆಗ್ತಿರ್ಲಿಲ್ಲ. ಆಮೇಲೆ ಅದನ್ನು ಇಂಪ್ರೂವ್ ಮಾಡ್ತಾ ಮಾಡ್ತಾ ಬಂದು ಬೆಲ್ಲ ಕಲರ್ ಬರೋದಕ್ಕೆ ಇದು ಬರೋಕ್ಕೆ ಕಾರಣ ಏನು ಅಂತಾದಾಗ, ಅದೇ ನಾ ಹೇಳಿದ್ನಲ್ಲ, 3 ನಿಮಿಷಕ್ಕೆ ಒಂದು ಡಬ್ಬ ಹಾಲು ಬೆಲ್ಲದಕ್ಕೆ ಇದು ಬಂದೇ ಬರಬೇಕು. ಆ ಫಾಸ್ಟ್ನೆಸ್ನಲ್ಲಿ ಅದು ಇದು ಬಂದಾಗ ಯಾವುದೇ ಕಲ್ಮಶ ಇದ್ರೂ ಹೊರಗೆ ಬರಲೇಬೇಕದು. ಮತ್ತು ಇನ್ನೊಂದು ಕಬ್ಬಿನಲ್ಲಿ ವಿಶೇಷ ಅಂದರೆ ಅದು ತನ್ನಲ್ಲಿರುವ ಎಲ್ಲ ಕೊಳೆಗಳನ್ನು ನಾವು ಕ್ಲೀನಾಗಿ ಉರಿ ಕೊಟ್ಟರೆ ಹೊರಗೆ ಹಾಕ್ಬಿಡುತ್ತೆ ಅದು, ಅದು ಹಾಲಲ್ಲಿ ಇಟ್ಕೊಳ್ಳೋದೇ ಇಲ್ಲ, ಅದು ಬೆಲ್ಲದಲ್ಲಿ ಇರೋದಿಲ್ಲ. ನಾವು ಲಾಸ್ಟ್ ನಮ್ಮಲ್ಲಿ ಬೆಲ್ಲ ನೀವು ಅದನ್ನು ಸ್ಯಾಂಪಲ್ ಅಂದರೆ ನೋಡೋದ್ರಲ್ಲೇ ಹೇಳ್ತಾರೆ, ಸೇಮ್ ಕೇಸರಿ ಬಣ್ಣ. ಆಮೇಲೆ ನಾವು ಅದನ್ನು ತೆಗೆದು ಇದು ಕೊಪ್ಪರಿಗೆಯಿಂದ ಅದನ್ನು ಕೆಳಗೆ ಸುರಿದಾಗ ಮೈಸೂರು ಪಾಕ್ ಅದಕ್ಕೆ ಬಂದ್ಬಿಡುತ್ತೆ. ಅದು ಆಗಲೇಬೇಕು, ನಾವು ಮೈಸೂರು ಪಾಕ್ ಈಗ ಮನೆ ಹತ್ರ ನಾವು ಯಾರಿಗೆ ಬಂದು ತೋರಿಸಿದ್ರು ನಮ್ಮೆಲ್ಲ ತೋರಿಸ್ತೀವಿ ನಾವು. ಅಂದರೆ ಆ ಕಲರ್ ಇರಬೇಕು, ಆ ಟೇಸ್ಟ್ ಇರಬೇಕು. ಕಲರ್ ಎಷ್ಟು ಪ್ರಾಮುಖ್ಯನೋ ಟೇಸ್ಟು ಅಷ್ಟೇ ಪ್ರಾಮುಖ್ಯ. ಹಾಗಾಗಿ ಈ ಕಬ್ಬಿನ ಹಾಲನ್ನೇನಿದೆಯಲ್ಲ ಅದು ಬೇಯಿಸೋ ಹದವೇ ಬಹಳ ಮುಖ್ಯ, ಇಂಪಾರ್ಟೆಂಟ್ ಇಂಪಾರ್ಟೆಂಟ್. ಅದು ಎರಡು ಥರದಲ್ಲಿ ಒಂದು ಲಾಭ, ಒಂದು ನಮಗೇನಾಗುತ್ತೆ ಕೆಲಸಗಾರರನ್ನ ಮೇಂಟೈನ್ ಮಾಡೋಕೆ ಅನುಕೂಲ ಆಗುತ್ತೆ. ನಮಗೆ ಅದು ಬೆಳಗ್ಗೆ 6 ಗಂಟೆಗೆ ಇಟ್ಟು ಸಂಜೆ 6 ಗಂಟೆಗೆ ಹಿಂದೆಲ್ಲ ಬರ್ತಾ ಇತ್ತು ನಮ್ಮದು ಪದ್ಧತಿಯಲ್ಲಿ, ಅದು ಆ ಲೇಬರ್ಗೆ 6 ಗಂಟೆವರೆಗೂ ಅವನು ಅದೇಷ್ಟೇ ಕೆಲಸ ಬೇರೆ ಇಲ್ಲ. ಈಗ ನನಗೆ ಹಾಗಲ್ಲ, ನನಗೆ ಬೆಳಿಗ್ಗೆ 6 ಗಂಟೆಗೆ ಒಂದು ಕೊಬ್ಬರಿಗೆ ಇಟ್ಕೊಂಡ್ರೆ 9 ಗಂಟೆಗೆ ನಮ್ದು ಇದಾಗ್ಬಿಡುತ್ತೆ ಬೆಲೆ ಬಂದ್ಬಿಡುತ್ತಲ್ಲ, ನನಗೆ ಅವನು ಮತ್ತೆ 4 ಕೊಬ್ಬರಿಗೆ ಮಾಡ್ತಾನಲ್ಲ. ಹಾಗಾಗಿ ನನಗೆ ಆ ಲೇಬರ್ ಮೇಂಟೈನು ಮಾಡ್ಕೊಬೇಕು, ಆಮೇಲೆ ಜಾಸ್ತಿ ಕಬ್ಬನ್ನು ಅರಿಬೇಕು. ನಾನು ಎರಡೂ ದೃಷ್ಟಿಯಿಂದ ಯೋಚನೆ ಮಾಡಿ ಆ ಫಾಸ್ಟ್ನಲ್ಲಿ ಹೋಗ್ಲೇಬೇಕು, ಅದು ನಮ್ಮಲ್ಲಿ ಆಗತ್ತೆ. ನಾನು ಅದನ್ನು ಎಲ್ಲರಿಗೂ ಸಾಮಾನ್ಯ ಮಾಡಿ ತೋರಿಸಿದ್ದೀನಿ. ಎಷ್ಟು ಜನ ಕೆಲಸಗಾರ ಇರ್ತಾರೆ ಸಾಮಾನ್ಯವಾಗಿ ಆ ಸೀಸನಲ್ಲಿ? ಆ ಸೀಸನ್ ನಮಗೊಂದು 15 ಜನ, ಈಗ ನಮ್ಮ ಬಿಟ್ಟು ಒಂದು 15 ಜನ ಬೇಕೇ ಬೇಕಾಗುತ್ತೆ. ನೀವು ಎಷ್ಟು ಜನ ಸೇರ್ಕೋತೀರಿ ಇದ್ರ ಜೊತೆಗೆ? ನಾವು ಅಪ್ಪ ಮಕ್ಕಳು ಅಷ್ಟೆ. ಆಮೇಲೆ ನಮ್ಮ ಕೆಲಸಗಾರರು ಕೆಲವು ಜನಕ್ಕೆ ರೂಢಿಗಿದೆ, ಅವ ಅದನ್ನು ಮೇಂಟೈನ್ ಮಾಡ್ತಾನೆ. ಆಮೇಲೆ ನಮ್ಮಲ್ಲಿ ಹಂಗೆ ನಾವು ಕೆಲಸಗಾರರು, ನಾವು ಪ್ರಶ್ನೆ ಇಲ್ಲ, ನಮಗೆ ಬಂದಿದ್ರೆ ಅವ್ರಿಗೂ ಸ್ವಲ್ಪ ಕೊಡೋದು. ಹೀಗೆ ನಮ್ಮದು ಅದರಲ್ಲ ಕಂಡೀಷನ್ ಹೀಗೆ ಮಾಡಬೇಕು, ಫ್ಯಾಕ್ಟ್ರಿಲ್ಲ ಮಾಡ್ದಂಗೆ ಆ ಥರದ ವ್ಯವಸ್ಥೆನೇ ಇಲ್ಲ. ಹಾಗಾಗಿ ನಮ್ಗೆ ಉದಾಹರಣೆಗೆ ಬೇರೆ ಯಾರೇ ಬಂದು ಇಲ್ಲಿ ಏನೋ ವ್ಯವಹಾರ ನಡೀತದೆ ಅಂತೇಳಿ ನೋಡುವಂಥ ಪ್ರಶ್ನೆ ಯಾರೂ ಇಲ್ಲ. ನಮಗೆಲ್ಲ ಕಬ್ಬಿನ ಬೆಳೆಗಾರರು ಅಷ್ಟೇ, ಬೆಲ್ಲ ತೊಗೊಂಡೋಗೋರು ಅಷ್ಟೇ, ನಮ್ಮ ಕೆಲಸಗಾರರು ಅಷ್ಟೇ, ನಾವು ಒಂಥರ ಒಕ್ಕೂಟದಲ್ಲಿ ಮಾಡ್ತೀವಿ ನಾವು. ಅಲ್ಲಿ ನಮ್ಗೆ ಯಾವುದೇ ಗೊಂದಲ ಆಗುವಂಥ ಪ್ರಶ್ನೆ ಇಲ್ಲ. ಯಾರೇ ಒಬ್ಬರು ಸರ್ಕಾರಿ ಅಧಿಕಾರಿಗಳು ಬಂದ್ರೂ ನಮ್ಮ ಜನಗಳೇ ಉತ್ತರ ಕೊಡ್ತಾರೆ. ಈಗ ನಾನು ಹೇಳೋದು ಬೇಡ, ಒಬ್ಬ ಕಬ್ಬಿನ ಪಾಠನೇ ಹೇಳ್ತಾನೆ, ಒಂದು ಕೆಲಸ ರೀ, ಅವರೊಂದು ಇಲ್ಲದೆ ಹೋದ್ರೆ ನಾವು ಕಬ್ಬೆಲ್ಲಿ ಬೆಳೀತಾ ಇದ್ರು ರೀ. ನಾವು ಮುಂಚೆ ಮನೆ ಹತ್ರ ಎಲ್ಲ ಒಂದು 10 ಬೀಜ ಹಾಕೊಂಡು ಮಾಡ್ತಿದ್ವಿ, ನಾವು ನಿಜವಾಗ್ಲೂ ಅದರಲ್ಲಿ ಇವತ್ತು 100,000 ಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ವಿ ನಮ್ಗಿಂತ ಬೆಲ್ಲ ಕೊಡೋದ್ರಿಂದ ಅಂತ ನಾವು ಪಾರ್ಟಿಗಳೇ ಹೇಳ್ತಾರೆ. ಹೆಗ್ಡವ್ರೆ, ನೀವೇನು ಗುಣಮಟ್ಟದ ಬೆಲ್ಲವನ್ನ ಯಾವುದೇ ರಾಸಾಯನಿಕ ಪದಾರ್ಥವನ್ನ ಹಾಕದೇನೆ ತಯಾರು ಮಾಡ್ತಾ ಇದ್ದಾರೆ, ಆದರೆ ಕಬ್ಬು ಬೆಳೆಗಾರರು ಸಾಕಷ್ಟು ರಾಸಾಯನಿಕ ಪದಾರ್ಥಗಳನ್ನ ಬಳಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಒಳ್ಳೆ ಬೆಳೆ ಬರಬೇಕು, ಹೆಚ್ಚು ಇಳುವರಿ ಬರಬೇಕು ಅನ್ನೋ ಕಾರಣಕ್ಕೆ ಆ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದಂತಹ ಕಬ್ಬಿನಿಂದ ತಯಾರಿಸಿದಂತಹ ಬೆಲ್ಲ ಎಷ್ಟು ದಿವಸ ಇಟ್ಟರೂ ಪರವಾಗಿಲ್ಲ, ಏನಾಗಲ್ವಾ? ಗುಣಮಟ್ಟದ ಬೆಲ್ಲವೇ ಆಗಿರುತ್ತಾ? ಅದು ಸರ್, ಅದು ನಾವು ರೈತರಿಗೆ ಮಾಹಿತಿಗಳನ್ನು ಕೊಡ್ತೀವಿ. ಅದು ಹೇಗೆ ಅಂತಂದರೆ, ಅವರಿಗೆ ಇಲ್ಲಿ ಹೋಗಿ ನಾನು ಸಿಕ್ಕಾಪಟ್ಟೆ ಗೊಬ್ಬರ ಹಾಕಿ ನನ್ನ ಬೆಲ್ಲ ಅಲ್ಲಿ ಮಾಡಿದರೆ ಹೊಗೆಡೆ ಬೆಲ್ಲ ತಗೊಳೋದಿಲ್ಲ ಅವರು. ನಾವು ತಗೊಳ್ಳೋಲ್ಲ, ನಾವು ವಿಶೇಷವಾಗಿ ರಾಸಾಯನಿಕ ವಸ್ತು ಎರಡನೇದು ಹಾಲು ನಾವು ಮಾಡುವ ಹೊತ್ತಿಗೆ ಕೊಪ್ಪರಿಗೆಯಲ್ಲೇ ಅದು ಇದ್ರ ಅಂಶ ಬರುತ್ತೆ, ಆ ಗೊಬ್ಬರದ ಅಂಶ ನಮ್ಗೆ ಗೊತ್ತಾಗುತ್ತೆ ನಮಗೆ. ಅದ್ರ ಕೊಳೆ ಜಾಸ್ತಿ ಬರುತ್ತೆ, ಕೊಳೆ ಜಾಸ್ತಿ ಬಂದಿದೆ ಅಂದ್ರೆ ಅದು ರಾಸಾಯನಿಕ ವಸ್ತು ಜಾಸ್ತಿ ಬಿದ್ದಿದೆ ಅಂತ. ಏನು ಕೊಳೆ ಅಂದ್ರೆ ಮೇಲೆ ಹಾಲಿನ ಕಬ್ಬಿನ ಕೊಳೆ ಬರುತ್ತೆ, ಈ ಮೊಲಾಸಿಸ್ ಅಂತ ಹೇಳಿ ಈ ಸಕ್ಕರೆ ಫ್ಯಾಕ್ಟ್ರಿ ಎಲ್ಲ ಹೊರಗಡೆ ಬಿಡ್ತಾರಲ್ಲ ಅದು ಜಾಸ್ತಿ ಬರುತ್ತೆ. ಅಂದ್ರೆ ಈ ಕಬ್ಬಿನ ಹಾಲು ಕುದ್ದಾಗ ಮೇಲ್ಗಡೆ ಬರುತ್ತಲ್ಲ ಗೊಬ್ಬರ, ಅದು ಜೊಂಡು ಅಂತೀವಿ ನಾವು. ಅದು ಜಾಸ್ತಿ ಬಂದಾಗ ಅದ್ರಲ್ಲಿ ಏನೋ ಒಂದು ರಾಸಾಯನಿಕ ವಸ್ತು ಸೇರಿದೆ ಅಥವಾ ಏನೋ ಒಂದು ಮಿಸ್ಟೇಕ್ ಆಗಿದೆ ನಮ್ಗೆ ಗೊತ್ತಾಗುತ್ತೆ. ಅಂತ ಬೆಲ್ಲಕ್ಕೆಲ್ಲ ನಾವು ಕ್ವಾಲಿಟಿಯಲ್ಲಿ ಸೆಕೆಂಡ್ ಕ್ವಾಲಿಟಿ ಬಂದ್ಬಿಡ್ತು. ಅವಾಗ ಅವ್ರು ಏನು ಯೋಚನೆ ಮಾಡ್ತಾರೆ, ನಾನು ಇಷ್ಟು ಒಳ್ಳೆ ಬೆಲ್ಲ ಕಬ್ಬನ್ ಬೇಡ, ನಾನು ಸುಮ್ಮನೆ ಈಗ 1,000 ರೂಪಾಯಿ ಇರೋ ಬೆಲ್ಲಕ್ಕೆ ನಾನು 500 ರೂಪಾಯಿ ಕೊಡಬೇಕಲ್ಲಪ್ಪ, ಆ 1,000 ರೂಪಾಯಿ ಬೇಡ ಮರೆ, ಅವ್ರು ಗೊಬ್ಬರ ಹಾಕಿ ತಲೆ ಬಿಸಿ ಮಾಡ್ತಾರೆ ಮರೆ, ಸ್ವಲ್ಪ ಕಡಿಮೆ ಮಾಡ್ತಾ ಬರ್ತಾರೆ. ಅಂದ್ರೆ ತಿಳಿಸೋದಿಲ್ಲ, ಸ್ವಲ್ಪ ಕಡಿಮೆ ಮಾಡಿ ಒಳ್ಳೊಳ್ಳೆ ಕ್ವಾಲಿಟಿಗೆ ಬರ್ತಾರೆ ಒಂದೇ ಅದು. ಈಗ ಎಷ್ಟೋ ಜನ ಸಾಮಾನ್ಯ ನಮಗೀಗ ಒಂದು 20% ಅಷ್ಟು ಜನ ಸಾವಯವದಲ್ಲೇ ಮಾಡಿರೋ ಕಬ್ಬನ್ನು ತರ್ತಾ ಇದ್ದಾರೆ, ಭಾಳ ಖುಷಿ ಅದು. ನಂಗೆ ಅದೊಂಥರ ಹೆಮ್ಮೆ ವಿಷಯ ಅದು. ಅಂದ್ರೆ ಅವರಿಗೆ ಅದು ಅನುಭವ ಆಗಿದೆ. ಯಾವುದೇ ಒಬ್ಬ ರೈತನಿಗೆ ನಾವು ಹೇಳೋದಕ್ಕಿಂತ ಅವನು ತನ್ನ ಅನುಭವ ಕೊಡಬೇಕು, ಅವಾಗ ಅದನ್ನ ತಿದ್ಕೊಂತಾನು. ನಮ್ಮಲ್ಲಿ ಭಾಳ ಕಡಿಮೆ ಆಗಿದೆ. ಗೊಬ್ಬರ ಹಾಕೋದಿರಲಿ, ಉಳುಕಿ ಯಾವುದನ್ನೇ ಒಂದು ಒಂದು ಸ್ಪ್ರೇ ಮಾಡೋದಿದ್ರು ಅವರು ಸ್ಪ್ರೇ ಮಾಡಲ್ಲ, ಜನ ಹಚ್ಚಿ ಕಾಳೆ ತೆಗೆದು ನಮ್ಗೆ ಕೆಲಸ ಮಾಡ್ತಾರೆ. ಖಂಡಿತ ಹೆಗಡೆ ಅವರೇ, ಇವತ್ತಿನ ದಿವಸ ಜನಗಳಲ್ಲಿ ಆರೋಗ್ಯದ ಅರಿವು ಜಾಸ್ತಿ ಆಗಿರೋದ್ರಿಂದ ಗುಣಮಟ್ಟದ ಪದಾರ್ಥ ಅಂತ ಹೇಳಂದ್ರೆ ಒಂದು 10 ರೂಪಾಯಿ ಜಾಸ್ತಿ ಕೊಟ್ಟು ಕೊಂಡ್ಕೊಳ್ಳೋ ಜನ ಇವಾಗ ಇದ್ದಾರೆ. ನಮ್ಗೆ ಒಟ್ಟು ಗುಣಮಟ್ಟ ಬೇಕು, ಒಳ್ಳೆ ಪದಾರ್ಥ ಬೇಕು ಅಂತ ಹೇಳಿ. ಹಾಗಾಗಿ ನೀವು ಆ ನಿಟ್ಟಿನಲ್ಲಿ ರಾಜಿ ಆಗದನೆಯ ಗುಣಮಟ್ಟದ ಬೆಲ್ಲವನ್ನ ತಯಾರಿಕೆ ಮಾಡ್ತಾ ಇದ್ದೀರಿ. ಇದು ಸುಮಾರು ಎಷ್ಟು ದಿವಸಗಳ ಕಾಲ ಈ ಉದ್ಯಮ ನಡೆಯುತ್ತಿದೆ ನಿಮ್ದು? ನಮ್ಮದು ಸಾಮಾನ್ಯ ಡಿಸೆಂಬರ್ನಿಂದ ಒಂದು ಮಾರ್ಚ್ ಎಂಡ್ April 15 ನಡೆಯುತ್ತೆ. ಆಮೇಲೆ ಇನ್ನೂ ಒಂದು ಅಂದ್ರೆ ನನಗಷ್ಟು ಕೆಲವು ಮಾಹಿತಿಗಳನ್ನ ನಮಗೆ ಕೆಲವು ವಿಜ್ಞಾನಿಗಳು ನಮ್ಮಲ್ಲಿ ಬಂದಿದ್ದಾರೆ, ಅವರು ಟೆಸ್ಟ್ ಮಾಡಿದ್ದಾರೆ, ಇಲ್ಲಿ ಏನೇನು ಮಾಡ್ತಾರೆ ಅಂತ ಹೇಳೋದನ್ನ ನೋಡ್ಕೊಂಡು ಅವ್ರನ್ನ ಸರ್ಟಿಫೈಡ್ ಮಾಡಿದ್ದಾರೆ. ಆಮೇಲೆ ಎರಡನೇದು ಈ ಆಯುರ್ವೇದ ಪದ್ಧತಿಯಲ್ಲಿ ಮಾಡುವಂತಹ ನಮ್ಮ ಈ ಲೇಹಗಳು ಇದಕ್ಕೆಲ್ಲ ಬಳಕೆಯಾಗುವಂತಹ ಬೆಲ್ಲ ಇಲ್ಲಿ ಸಿಗತ್ತೆ ಅಂತ ಅವ್ರಿಗೆ ಗೊತ್ತಾಗಿದೆ. ಆ ಬೆಲ್ಲವನ್ನು ನೋಡಿ ಅವರು ಅದನ್ನ ವ್ಯಾಪಾರವೂ ಮಾಡ್ತಿರ್ತಾರೆ ಅವರು. ಅಂದ್ರೆ ಇದು ನಮ್ಮ ಎಲ್ಲ ಆಯುರ್ವೇದ ಔಷಧಿಗೆ ಇದು ಬರುತ್ತೆ ಇದು ಅಂತ ಹೇಳಿ ಆ ಮಟ್ಟದಲ್ಲಿ ನಮ್ಗೆ ಜನಕ್ಕೆ ಪ್ರಚಾರ ಕೊಟ್ಟಿದ್ದಾರೆ ಅವರು. ಹಾಗಾಗಿ ನಮ್ಗೆ ನಿಜವಾಗ್ಲೂ ಈ ಬೆಲ್ಲ ಶ್ರೇಷ್ಠ ಅಂತ ನನಗೆ ಅನ್ಸಿದೆ. ಖಂಡಿತವಾಗಿ. ಆಮೇಲೆ ಈಗ ಅಕಸ್ಮಾತ್ ಈಗ ನಿಮ್ಗೆ ಬರ್ತಾ ಇರುವಂತಹ ಕಬ್ಬಿಗೂ ಇನ್ನೂ ಜಾಸ್ತಿ ಬಂದ್ರೆ ನೀವು ಅದನ್ನ ಇನ್ನೂ ಹರ್ಕೊಡೋದಕ್ಕೆ ಸಿದ್ಧರಿದ್ದೀರಿ? ಹಾಗಾದ್ರೆ ಇನ್ನು ಎಷ್ಟು ಬೇಕಾದ್ರೂ ಬೆಲ್ಲ ಮಾಡ್ಕೊಡಕ್ ಸಿದ್ಧರಿದ್ದೀರಿ? ಬೇಕಂದ್ರೆ ಇದನ್ನೇ ಉದ್ಯಮವಾಗಿ ಮಾಡ್ಕೊಂಡಿರೋದ್ರಿಂದ ನಾನು ಬಯಸುತ್ತ ಅದನ್ನೇನೆ. ಯಾಕಂದ್ರೆ ನನಗೇನಾಗಿದೆ ಇಲ್ಲಿ ನಾನು ನನ್ನ ಜೊತೆಯಲ್ಲಿ ನಮ್ಮಲ್ಲಿ ಕೆಲಸ ಮಾಡಿದ್ರಲ್ಲಿ ಇಲ್ಲೊಂದು ಫ್ಯಾಕ್ಟ್ರಿ ಇಟ್ಟಿದ್ದಾರೆ, ಇಲ್ಲಿ 2-3 ಫ್ಯಾಕ್ಟ್ರಿಗಳು ಇಲ್ಲಿ ಆಗ್ಬಿಟ್ಟಿದೆ. ಫಸ್ಟ್ ಸ್ಟಾರ್ಟಿಂಗ್ ನಂದೇನೆ, ಆಮೇಲೆ ನನ್ನ ಹೆಸರಲ್ಲೇ ಅವ್ರು ಮಾಡ್ತಾ ಇದ್ದಾರೆ. ನಾನು ಅದನ್ನ ಏನು ಮಾಡಿದ್ದೀನಿ ಅಂದ್ರೆ ಪಾಪ ಯಾರು ಜೀವನ ಮಾಡ್ಕೊಂಡೋಗ್ಲಿ, ನಾ ದೊಡ್ಡದು ಮಾಡ್ತೀನಿ ಅಂತಲ್ಲ, ತಮ್ಮ ಈ ತರ ಮಾಡಿ ಅಂತೇಳಿ ನಾನು ಅವ್ರಿಗೆ ಸಜೆಷನ್ ಕೊಟ್ಟು ಅಲ್ಲಿ ಮಾಡುವಂತ ವ್ಯವಸ್ಥೆಯನ್ನು ಮಾಡೋ ಮಟ್ಟದಲ್ಲಿ ನಾನಿದ್ದೀನಿ. ಈಗ ನಮ್ಮ ಸಾಗರ ತಾಲೂಕಿನ ತಾಳಗುಪ್ಪದಲ್ಲಿ 2 ಇದೆ, ನಮ್ಮಲ್ಲೇ 3 ಇದೆ ನನ್ನ ಬಿಟ್ಟ ನಂತರ. ಹಾಗಾಗಿ ಅವರು ಎಲ್ಲ ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ತರ ಮಾಡಬೇಕು ಅಂತೇಳಿ. ನನಗೆ ಅದ್ರಲ್ಲಿ ಏನಂದ್ರೆ ಕಾಂಪೀಟ್ ಮಾಡೋದಾಗ್ಲಿ ಅದೆಲ್ಲ ಮುಳುಗಿಸೋದಾಗ್ಲಿ ನಂದು ಆ ಪದ್ಧತಿ ಅಲ್ಲ, ನಮ್ಮ ಸಾಧ್ಯವಾದ್ರೆ ನಾವು ಮಾಡ್ತೀವಿ, ಒಂದಿದ್ರೆ ಬೇರೆ ಜನ ಮಾಡಲಿ, ಒಟ್ಟು ಗ್ರಾಹಕರಿಗೆ ಒಳ್ಳೆ ಇದು ಸಿಕ್ಲಿ ಉದ್ದೇಶ ನಂದು. ಸರಿ, ಬೆಲ್ಲವನ್ನ ಯಾವ್ದಕ್ಕೆ ತುಂಬುತ್ತೀರಿ ನೀವು ಬೆಲ್ಲ ತಯಾರಾದ್ಮೇಲೆ? ನಮಗೆ ಸಮಸ್ಯೆ ಆಗಿದೆ ಒಂದೇನೆ, ಯಾಕಂದ್ರೆ ನಮಗೆ ಗೊತ್ತಾಗುತ್ತೆ ಪ್ಲಾಸ್ಟಿಕ್ ಅಲ್ಲಿ ಹಾಕಿದ್ರೆ ಅದು ಬಿಸಿಯಲ್ಲಿ ಸ್ವಲ್ಪ ಏನೋ ಒಂದು ತನ್ನ ಇದನ್ನ ಕಳ್ಕೊಳ್ಳುತ್ತೆ ಗೊತ್ತಿದೆ ನಮಗೆ, ಆದ್ರೆ ಅದನ್ನ ಹೇಗೆ ಮಾಡಬೇಕು ಅಂತ ಐಡಿಯಾ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಮೊದಲು ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾ ಇದ್ವಿ, ಆ ಮಣ್ಣಿನ ಮಡಿಕೆ ಏನಾಗಿದೆ ಟ್ರಾನ್ಸ್ಪೋರ್ಟಿಂಗ್ ಬರೋದಿಲ್ಲ, ಆಮೇಲೆ ಏನ್ ಮಾಡಿದ್ವಿ ಅದನ್ನ ತೆಗೆದು ಈ ಕಬ್ಬಿಣದ ಸೀಟ್ಗಳಲ್ಲಿ ಡಬ್ಬಿಗಳು ಬರ್ತಾ ಇತ್ತು, ಮುಂಚೆ ಆಯಿಲ್ ಟಿನ್ ಡಬ್ಬಿಲೆ ಬರ್ತಾ ಇತ್ತು, ಅದು ಈ ಕ್ಲೋಸ್ ಆಗಿದೆ. ಅದು ಅವಾಗ ಬಂದಾಗ ನಮ್ಗೆ ಆ ಟಿನ್ಗಳು ಸಿಗ್ತಾ ಇತ್ತು, ಅದರಲ್ಲಿ ಹಾಕ್ತಾ ಇದ್ವಿ, ಈಗ ಅದು ಕ್ಲೋಸ್ ಆಯಿತು. ಹಾಗಾಗಿ ಅನಿವಾರ್ಯ ಪ್ಲಾಸ್ಟಿಕ್ಗೆ ಹೋಗಿದ್ದೀವಿ. ಅದಕ್ಕೆ ಒಂದು ಯೋಚನೆ ಇದೆ ನಮಗೆ, ನಾವು ಈ ಸೌತ್ ಕೇಂದ್ರದಲ್ಲಿ ಒಂದು ಜನರನ್ನು ಮಾತಾಡ್ಸಿದ್ವಿ, ಮಣ್ಣಿನ ಕುಡಿಕೆಗಳನ್ನೇ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಒಂದು 10 ಕೆಜಿ 12 ಕೆಜಿ ಮಾಡಿ ಟ್ರಾನ್ಸ್ಪೋರ್ಟಿಂಗ್ ಮಾಡುವಂಥ ವ್ಯವಸ್ಥೆಯಲ್ಲಿ ಮಾಡುವಂಥ ಒಂದು ತಲೆ ಒಳಗೆ ನನಗಿದೆ. ಅದಿಲ್ಲ ಈಗ ನಮ್ಮದು ಆ ಕಬ್ಬಿಣದ ಪ್ಲಾಸ್ಟಿಕ್ ಸೀಟ್ ಇತ್ತಲ್ಲ, ಇದ್ರ ಸೀಟು ಯಾವುದು ಐರನ್ ಸೀಟ್ ಇದೆಯಲ್ಲ, ಐರನ್ ಸೀಟ್ ನಾನೇ ಇಲ್ಲೊಂದು ಫ್ಯಾಕ್ಟ್ರಿ ಮಾಡಿ ನನಗೆ ಬೇಕಾಗೋ ಇದನ್ನು ನಂದೇ ಲೆವೆಲಲ್ಲಿ ಮಾಡುವಂಥ ವ್ಯವಸ್ಥೆ ಅಂತಂದ್ರೆ ಅವಾಗ ನನಗೆ ಬೆಲ್ಲಕ್ಕೆ ಇನ್ನೂ ಕ್ವಾಲಿಟಿ ಬರುತ್ತೆ, ಅದನ್ನು ಯೋಚನೆ ಮಾಡಿದ್ದೀನಿ. ಒಟ್ಟಾರೆಯಾಗಿ ಪರಿಸರದ ಮೇಲೆ ದುಷ್ಪರಿಣಾಮ ಬೀರಬಾರದು, ಈ ರೀತಿ ಪ್ಲಾಸ್ಟಿಕ್ ಅನ್ನು ಬಳಸಬಾರದು, ಈ ರೀತಿಯಾಗಿ ಒಟ್ಟಾರೆಯಾಗಿ ಗುಣಮಟ್ಟದ ಬೆಲ್ಲವನ್ನು ತಯಾರು ಮಾಡ್ತಾ ಇದ್ದೀರಿ. ಆಮೇಲೆ ತಾವು ಹೇಳಿದಾಗೆ 10 ಕೆಜಿ ಬೆಲ್ಲ ಇದೆಯಲ್ಲ ಒಂದು ಕುಡಿಕೆನಲ್ಲಿ ಕೊಡುವಂಥದ್ದು, ಕೆಲವರಿಗೆ ಬಹಳಷ್ಟು ಅನುಕೂಲವಾಗುತ್ತೆ. ಯಾಕೆಂದ್ರೆ ನಮ್ಗೆ 25 ಕೆಜಿ ಬೇಡಪ್ಪ, 10 ಕೆಜಿ ಬೇಕು ಅನ್ನೋಂಥವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಹೆಗಡೆ ಅವರೇ, ಇದು ಒಳ್ಳೆ ಪ್ರಯತ್ನ ಇದು. ಅದೇ ಯೋಚನೆ ಮಾಡಿದ್ದೀನಿ, ನನಗೆ ಅದಕ್ಕೆ ಸಹಾಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದವರು ಇದಾರಲ್ಲ, ಅದು ನನಗೆ ಬಂದು ಅದ್ರ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹೆಗಡೆ ಅವರೇ, ನೀವು ಅಕಸ್ಮಾತ್ ಇದಕ್ಕೆ ವ್ಯವಸ್ಥೆ ಮಾಡಿದ್ರೆ ನಮ್ಮ ನಿಮ್ಗೆ ಜವಾಬ್ದಾರಿ ಇದೆ, ಸೌತ್ ಕೇಂದ್ರದ ನಾವು ನಿಮ್ಗೆ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ಅವರು. ಹಾಗಾಗಿ ಅದನ್ನು ನೆಕ್ಸ್ಟ್ ಮಾಡುವಂತ ಯೋಜನೆ ಒಳಗೂ ಇದ್ದೀನಿ. ಸರಿ, ಈಗ ನಿಮ್ಮ ಬೆಲ್ಲ ತಯಾರಿಕೆ ಬಗ್ಗೆ ಎಲ್ಲ ನಮಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ, ಈಗ ನಿಮ್ಮ ಕೃಷಿ ಬಗ್ಗೆ ಒಂದಿಷ್ಟೆಲ್ಲ ಮಾತಾಡೋಣಂತೆ. ಪರವಾಗಿಲ್ಲ, ಯಾಕಂದ್ರೆ ನನಗೇನಾಗಿದೆ, ನನಗೆ ಈಗ ಇಲ್ಲಿ ಸ್ಥಳಕ್ಕೆ ಬಂದು ನಾನು ನನ್ನ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ ನಾನು ಸೀದಾ ಕೃಷಿ ಕ್ಷೇತ್ರಕ್ಕೆ ಬಂದೆ. ಅವಾಗೆಲ್ಲ ಏನಿತ್ತು, ಹುಡುಗನ ಹೊರಗಡೆ ಕಳಿಸೋದು, ಇನ್ನೂ ಡಿಗ್ರಿ ಮಾಡಿಸೋದು, ಇವೆಲ್ಲ ತಲೆ ಒಳಗೆ ಇತ್ತು. ನನಗ್ಯಾಕೆ ಅವ್ರ ಮನಸ್ಸಿಗೆ ಬರಲಿಲ್ಲ. ಹಾಗೆ ನಮ್ಮ ತಂದೆಯವರು ಇದು ಕೃಷಿ ಕ್ಷೇತ್ರದಲ್ಲೇ ಮುಂದುವರೆದು ಅವರು ರಾಜ್ಯ ಮಟ್ಟದಲ್ಲಿ ನಿಮ್ಮ ಆಕಾಶವಾಣಿ ಕೇಂದ್ರದಲ್ಲಿ ಹೆಸರು ತಗೊಂಬಂದರು ನಮ್ಮ ತಂದೆಯವರು. ಅವರು ಈಗ ಮರದಲ್ಲಿ ಎಲ್ಲ ಕೊನೆ ತೆಗೆಯೋದು, ಔಷಧಿ ಹೊಡೆಯೋದು ಇದನ್ನು ಮಾಡ್ತಾಯಿದ್ರು ಆ ಕಾಲದಲ್ಲೇನೆ. ಹಾಗೆ ಅವ್ರ ಮಗ ನಾನಾದ್ಮೇಲೆ ನನಗೂ ಒಂದು ಕೃಷಿ ಬಗ್ಗೆ ಯೋಚನೆ ಇತ್ತು. ಹಾಗೆ ಸೀದಾ ಕೃಷಿ ಕ್ಷೇತ್ರಕ್ಕೆ ಇಲ್ಲೇ ಬಂದೆ. ಬಂದು ಇನ್ನಂತ ಈಗ 50 ವರ್ಷ ಆಗಿದೆ ನನಗೆ ಇಲ್ಲಿ. ನಾನು ಎಲ್ಲ ಬೆಳೆಗಳನ್ನು ಈವನ್ ತರಕಾರಿ ಬೆಳೆಯಲು ಸಹ ಲಾಭನ ಕಂಡವನು ನಾನು. ತರಕಾರಿ ನಿಜವಾಗ್ಲೂ ಲಾಭ ನಂಗದು ಗೊತ್ತಿದೆ. ಆಮೇಲೆ ಇದರಲ್ಲಿ ಸಾಮಾನ್ಯವಾಗಿ ಭತ್ತದ ವೆರೈಟಿ ಇರ್ಬೋದು ಅಥವಾ ನಮ್ಮ ಕಬ್ಬಿನ ವೆರೈಟಿ ಇರ್ಬೋದು, ಪ್ರತಿಯೊಂದರಲ್ಲೂ ಹೊಸದನ್ನ ಕಂಡ್ಕೊಳ್ತಾ ಬಂದೆ. ಅದೇನಾಯ್ತು ಅಂದರೆ ನನಗೆ ವಾಪಸ್ ಅದನ್ನು ರೆಡಿ ಮಾಡೋ ಹೊತ್ತಿಗೆ ನಂಗೆ ಇದ್ರ ಯೋಚನೆ ಜಾಸ್ತಿ ಆಯಿತು. ಕಬ್ಬಿನ ಬಗ್ಗೆ ಹೆಚ್ಚಿಗೆ ತಲೆ ಕೈದ್ರಿಂದ ಬೇರೆ ಇದಕ್ಕೆಲ್ಲ ಬೇಸಾಯಕ್ಕೆಲ್ಲ ಸ್ವಲ್ಪ ಕಡಿಮೆ ಇದನ್ನು ಕೊಟ್ಟೆ, ಕಬ್ಬಿಗೆ ಜಾಸ್ತಿ ಬೆಲೆ ಕೊಟ್ಟೆ. ಹಾಗಾಗಿ ನಾನು ಜಾಸ್ತಿ ಕಬ್ಬೇನೆ, ನಂದು ಇರೋ 4 ಎಕರೆಯಲ್ಲೂ ಕಬ್ಬನ್ನೇ ಬೆಳ್ಕೊಳ್ಳೋ ಮನುಷ್ಯ. ನಾನು ಜನಗಳಿಗೆ ಹೇಳೋದು ಅದೇ, ನನಗೆ ಅಂದರೆ ಕಬ್ಬಿನಿಂದ ಏನಾಗುತ್ತೆ ಅಂದರೆ ನಮ್ಮ ಮಣ್ಣು ಫಲವತ್ತತೆ ಆಗುತ್ತೆ. ನಮ್ಮ ಈ ಭೂಮಿ ತಾಯಿ ಇದೆಯಲ್ಲ, ಅದು ಕಬ್ಬಿನ 9 ತಿಂಗಳ ಬಿಸಿಲು ನೆರಳೊಳಗೆ ಶಿಸ್ತಾಗಿ ಇದ್ದು ತಂಪಾಗಿ ಇದ್ದು ಅದ್ರ ಬೀಳುವಂತಹ ಎಲ್ಲ ಇದರಿಂದ ಕಬ್ಬಿನಲ್ಲಿ ಬೀಳುತ್ತಲ್ಲ ಕಸ, ಅದರಿಂದ ಮಣ್ಣು ಫಲವತ್ತತೆ ಆಗುತ್ತೆ, ಎರೆಹುಳು ಜಾಸ್ತಿ ಆಗುತ್ತೆ, ಜಮೀನು ಫಲವತ್ತತೆ ಆಗುತ್ತೆ. ಇದು ಇಂಪಾರ್ಟೆಂಟ್. ಮತ್ತೆ ಆಮೇಲೆ ಏನಂದ್ರೆ ಒಂದು ವರ್ಷ ಕಬ್ಬನ್ನು ಬೆಳೆದ್ರೆ ನಾವು 4 ವರ್ಷ ಅದನ್ನು ಸುಮ್ಮನೆ ಮೇಂಟೈನ್ ಮಾಡ್ತಾ ಇದ್ರು ಬೆಳೆ ಕೊಡ್ತಾ ಇರುತ್ತೆ. ಪದೇ ಪದೇ ವರ್ಷ ಮಾಡುವಂತ ಅವಶ್ಯಕತೆ ಏನು ಕಬ್ಬಿಗಿಲ್ಲ. ಹಾಗಾಗಿ ನಮ್ಮ ಕಬ್ಬು ಲಾಭದಾಯಕ ಅಂತ ನನಗೆ ಗೊತ್ತಿತ್ತು, ಜನಗಳಿಗೂ ಗೊತ್ತಾಗಿದೆ. ಈಗ ಗೊತ್ತಾಗಿದೆ ಜನಗಳಿಗೆ, ಶುಂಠಿ ಎಲ್ಲ ಹೋಗ್ತಾ ಇದ್ರು, ಈಗ ಶುಂಠಿಗೆಲ್ಲ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಹೇಳೋದು ಅದೇ, ನೀವು ಬೆಳೀರಿ ಇಲ್ಲ ಅಂತಲ್ಲ, ಶುಂಠಿಗೂ ನಾವು ಯಾಕಷ್ಟೆಲ್ಲ ನೀವು ರಾಸಾಯನಿಕ ವಸ್ತುಗಳನ್ನು ಹಾಕಿ ಆ ಮೆಡಿಸಿನ್ಗಳನ್ನು ಹಾಕಿ ಮಣ್ಣಿನ ಫಲವತ್ತತೆಯನ್ನು ಯಾಕೆ ಹಾಳು ಮಾಡ್ತೀರಿ? ಅದ್ರ ಬದಲಿಗೆ ಇದನ್ನು ಮಾಡಿ, ನಿಮ್ಗೆ ಲಾಭದಾಯಕ ಆಗುತ್ತಲ್ಲ. ಈಗ 1 ಕೆಜಿಗೆ ನಿಮ್ಗೆ 60-70 ರೂಪಾಯಿ ಬೆಲ್ಲಕ್ಕೆ ಸಿಕ್ಕಿದ್ರೆ ಸಾಕಾಗುತ್ತಲ್ಲ ನಿಮಗೆ ಅಂತ ಇದನ್ನು ಹೇಳಿದ್ದು ಜನ ಅನುಕರಣೆ ಮಾಡಿ ಬರ್ತಾ ಇದ್ದಾರೆ. ಹಾಗಾಗಿ ನನ್ನ ಫ್ಯಾಕ್ಟ್ರಿ ನಡೀತಾ ಇದೆ. ಅಂತೂ ರೈತರಲ್ಲಿ ನೀವೊಂದು ರೀತಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ, ಭೂಮಿಯ ಫಲವತ್ತತೆ ಕಾಯ್ಕೊಂಡು ಹೋಗೋದ್ರ ಜೊತೆಗೆ ನೀವು 4 ಕಾಲ ಸಂಪಾದನೆ ಮಾಡೋದು ಹೇಗೆ ಅನ್ನುವಂತಹ ಗುಟ್ಟನ್ನು ಸಹ ಅವ್ರಿಗೆ ಹೇಳ್ಕೊಟ್ಟಿದ್ದೀರಿ. ನೀವು ಬೆಳೆಯೋ ಜೊತೆಗೆ ನಿಮ್ಮ ಜೊತೆಗಿರೋರನ್ನು ಬೆಳೆಸ್ತಾ ಇದ್ದೀರಿ ಹೆಗಡೆ ಅವರೇ. ಈಗ ಸರಿ, ಮಕ್ಕಳನ್ನು ಸಹ ಈ ಕೃಷಿ ಚಟುವಟಿಕೆಗೆ ತೊಡಸ್ಕೊಂಡ್ಬಿಟ್ರ, ಮುಂದೆ ಕೆಲಸಕ್ಕೆಲ್ಲ ಹೋಗ್ಲಿಲ್ಲ ಅವರು? ನಂದು ನಿಜವಾಗ್ಲೂ ದೊಡ್ಡ ಆಲೋಚನೆ ಅದನ್ನೇ. ನಮ್ಮ ತಂದೆಯವರಿಗೂ ನಾವು 10 ಮಕ್ಕಳಾಗಿದ್ವಿ, 10 ಮಕ್ಕಳು ಮನೆಯಲ್ಲೇ ಇದ್ಕೊಂಡು ನಾವು ಕೃಷಿ ಕ್ಷೇತ್ರದಲ್ಲೇ ಇದ್ದೀವಿ. ನಾವು ಆ ಮಟ್ಟದಲ್ಲಿ ನಾವಿರೋದ್ರಿಂದ ನನ್ನ ಮಕ್ಕಳು ಎರಡು ಮಕ್ಕಳನ್ನು ನಾನು ಯಾಕೆ ಹೊರಗಡೆ ಬಿಡಬೇಕು? ಅವೆಲ್ಲ ಹೇಳ್ತಾರೆ ಹೊರಗಡೆ, ನಮ್ಮ ಒಂದು ಹುಡುಗ SSLC ಆಗಿದ್ದಾನೆ, ಮತ್ತೊಂದು ಹುಡುಗ BCOM ಮಾಡಿದ್ದಾನೆ, ಇಬ್ಬರನ್ನು ಮನೆಯಲ್ಲೇ ಜೋಡಿಸ್ಕೊಂಡಿದ್ದೀನಿ ನಾನು. ನನ್ನ ಈ ಕೃಷಿ ಕ್ಷೇತ್ರಕ್ಕೆ ಅವ್ರನ್ನ ತೊಡಗಿಸ್ಕೊಳ್ಳೋದ್ರಿಂದ ಹಲವಾರು ವಿವಿಧ ಚಟುವಟಿಕೆಗಳನ್ನು ಮಾಡ್ಬೋದು. ನಮಗೆ ಮತ್ತೆ 2 ಮಕ್ಕಳಿಗೂ ನಮಗೆ ಮದುವೆ ಆಗಿದೆ. ನನ್ನ ಬಂದಿರೋ ಸೊಸೆ ಇವರು ಹಾಗೆ, ಅವರು ಸಹ ಅಷ್ಟೇ ಮನೆಯಲ್ಲಿ ಸಣ್ಣ ಸಣ್ಣ ಗೃಹ ಉಪಯೋಗದ ಎಲ್ಲ ವಸ್ತುಗಳನ್ನು ತಯಾರು ಮಾಡುವಂತ ವ್ಯವಸ್ಥೆ ಅವರು ಇದ್ದಾರೆ. ಟೋಟಲಿ ನಮ್ಗೆ ಏನೊಂದು ಗ್ರಾಮೀಣ ಮಟ್ಟದಲ್ಲಿ ನಮ್ಮಲ್ಲೇ ಸಿಗುವಂತ ಒಂದು ವಸ್ತುಗಳಿಂದ ನಾವು ನಮ್ಮ ಉದ್ಯೋಗವನ್ನು ಮಾಡುವಂತ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಬಹುಶಃ ಹೊರಗಡೆ ನಾವು ಸಿಟಿಂಗ್ ಪಟ್ಟಣಕ್ಕೆ ಹೋಗುವಂತ ವ್ಯವಸ್ಥೆ ತಪ್ಪಿಸಬಹುದು ಅಂತ ನಾನು ಯೋಚನೆ ಮಾಡೋದು. ಆದಷ್ಟಿಂದ ನಮ್ಮ ಮಕ್ಕಳನ್ನ ನಾನೇ ತೋರಿಸಿಕೊಂಡಿರೋದು ಇಲ್ಲಿ ಮನೆ ಹತ್ರ. ಹಳ್ಳಿಯಲ್ಲಿದ್ದೇನೆ ನಾವು ಬದುಕನ್ನ ಕಂಡುಕೊಳ್ಬಹುದು ಮತ್ತೆ ಸುಖವಾದ ಜೀವನವನ್ನು ನಡೆಸಬಹುದು. ಈ ರೀತಿಯಾದ ಉದ್ಯೋಗಗಳನ್ನು ಸ್ಥಾಪಿಸೋದ್ರ ಮೂಲಕವಾಗಿ 4 ಜನರಿಗೆ ಉದ್ಯೋಗ ಕೊಟ್ಟಂಗೂ ಆಗುತ್ತೆ, ನಾವು ಸಹ ಒಂದು ಉದ್ಯಮವನ್ನು ನಿರ್ವಹಣೆ ಮಾಡಿದಂಗೆ ಆಗುತ್ತೆ ಅಲ್ವಾ ಹೆಗಡೆ ಅವರೇ? ಹೌದು, ನನ್ನ ಉದ್ದೇಶನೂ ಅದೇ. ನಮ್ಮ ಜೊತೆಯಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಕೆಲವಷ್ಟು ಕೆಲಸಕಾರಿ ನನ್ನ ಕೆಲಸ ಆದಷ್ಟು ಉದ್ಯೋಗ ಕೊಡೋಣ, ಅವ್ರ ಜೀವನಕ್ಕೂ ಒಂದು ಅವಕಾಶ ಆಶ್ರಯ ಆಗುತ್ತೆ, ನಮಗೂ ಅವ್ರಿಗೂ ವಿಶ್ವಾಸವೂ ಇರುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಕೆಲಸಗಾರರ ಮೇಲೆ ಮನೆ ಯಜಮಾನ ಮೇಲೆ ವಿಶ್ವಾಸವೂ ಇದ್ದ ಕಾಲ ಈಗ. ನಾವು ಹಾಗೆ ಮಾಡ್ಕೊಂಡಿಲ್ಲ, ಯಾಕಂದ್ರೆ ನಾನೊಬ್ಬನ ಒಡೆಯ ಅಂತೂ ಅಲ್ಲ, ಒಬ್ಬನ ಕೆಲಸಗಾರ ಅಂತೂ ಅಲ್ಲ, ನಾವೆಲ್ಲ ಒಂದೇ ಇದರಲ್ಲೇ ಇರುವಂಥವ್ರು ನಾವು. ಹಾಗಾಗಿ ಅವ್ರಿಗೇನು ನಮ್ಮಲ್ಲಿ ವಿಶ್ವಾಸ ಇಟ್ಟು ಅವರು ಬರ್ತಾರೆ, ನಮ್ಮ ಕೆಲಸಗಳು ಆಗುತ್ತೆ, ಅವ್ರ ಜೀವನ ಆಗುತ್ತೆ. ಈ ಮಟ್ಟದಲ್ಲಿ ನಮ್ಮಲ್ಲಿ ನಡೀತಾ ಇರೋದು, ಒಂದು 10 ಜನ ಕೆಲಸಗಾರ ನಮ್ಮ ಜೊತೆಗೆ ಎಷ್ಟೊತ್ತಿಗೂ ಇರ್ತಾರೆ. ಇದು ಮೂಲ ಉದ್ದೇಶ. ಟೋಟಲಿ ಗ್ರಾಮದ ಜನ ಹೊರಗಡೆ ಹೋಗಬಾರ್ದು, ಅವ್ರ ಹಳ್ಳಿಯಲ್ಲಿ ಜೀವನವನ್ನು ಕಣ್ಣು ಇಟ್ಕೊಬೇಕು, ಇದು ಉದ್ದೇಶ. ಇದು ಇಷ್ಟೊತ್ತು ನಿಮ್ಮ ಈ ಬೆಲ್ಲ ತಯಾರಿಕೆ ವಿಧಾನ, ಅದು ಶುದ್ಧ ಬೆಲ್ಲ ತಯಾರಿಕೆ ಅಂತಾನೆ ಹೇಳೋಣ, ಅಂತ ಶುದ್ಧ ಬೆಲ್ಲ ತಯಾರಿಕೆ ವಿಧಾನ ಜೊತೆಗೆ ನಿಮ್ಮ ಕೃಷಿ ಚಟುವಟಿಕೆಗಳ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಇದುವರೆಗೂ ಶುದ್ಧ ಬೆಲ್ಲ ತಯಾರಿಕೆ ಈ ಕುರಿತು ಹೊಸನಗರ ತಾಲೂಕು ಬೆಟ್ಟೆಮಲ್ಲಪ್ಪದ ಮಂಜುನಾಥ್ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಆತ್ಮೀಯರೈತ ಬಂದವರೇ, ಇಲ್ಲಿಗೆ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಭದ್ರಾವತಿ. ಕೇಂದ್ರಪ್ಪ,